ಓಂ ಹರಿಃ ಓಂ ಓಂ ಸಹನಾಭವತು ಸಹನೌ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ಒಂದು ವಸ್ತುವಿನ ಹುಟ್ಟು, ಈ ಆರು ಕಾರಣಗಳು ಇರ್ತವೆ. ಈ ಆರು ಕಾರಣಗಳಲ್ಲಿ ಆರು ಪ್ರಕಾರಗಳು, ಆರು ಪ್ರಕಾರಗಳಲ್ಲಿ ಯಾವುದೋ ಒಂದು ಪ್ರಕಾರವು ಒಂದು ವಸ್ತುವಿನ ಹುಟ್ಟಿಗೆ ಕಾರಣವಾಗುತ್ತೆ. ತನಗೆ ತಾನೇ ಹುಟ್ಟಬೇಕು. ಎರಡನೇ ಕಾರಣ, ಇನ್ನೊಬ್ಬರ ಸಹಾಯದಿಂದ ಹುಟ್ಟಬೇಕು. ಮೂರನೇ ಕಾರಣ, ಎರಡೂ ಸಂಯೋಗದಿಂದ ಹುಟ್ಟಬೇಕು. ಸತ್ತಾಗಿದ್ದುಕೊಂಡು ಹುಟ್ಟಬೇಕು, ಅಸತ್ತಾಗಿದ್ದುಕೊಂಡು ಹುಟ್ಟಬೇಕು, ಸದಸತ್ವಾಗಿ ಇದ್ದುಕೊಂಡು ಹುಟ್ಟಬೇಕು. ಈ ಆರೂ ಕಾರಣಗಳು ಈ ವಾದಿಯ ಪಕ್ಷದಲ್ಲಿ ಕಂಡುಬರುವುದಿಲ್ಲ. ಏನು ಸಿದ್ಧಾಗ್ತದೆ? ಹುಟ್ಟು ಎನ್ನುವುದೇ ಇಲ್ಲ, ಅಜಾತಿ. ನೀವು ನಿಮ್ಮ ವಾದವನ್ನು ಮಂಡಿಸಲಿಕ್ಕೆ ಹೋಗಿ ನಮಗೆ ಸಹಕಾರ ಮಾಡ್ತಾ ಇದ್ದೀರಿ. ನಾವು ಮೊದಲೇ ನಮ್ಮ ಸಿದ್ಧಾಂತ ಅಭಿಪ್ರಾಯನ ಕೊಟ್ಟಿದ್ದೀವಿ. ಏನು ಸಿದ್ಧಾಂತ ನಮ್ಮದು? ಅಜಾತಿವಾದ. ಆತ್ಮನಿಗೆ ಹುಟ್ಟು ಅನ್ನೋದು ಇಲ್ಲ, ಸೃಷ್ಟಿ ಹುಟ್ಟೇ ಇಲ್ಲ. ಇದು ನಮ್ಮ ಕಂಟೆನ್ಷನ್ನು ನಾವು ಮೊದಲೇ ಸಿದ್ಧಪಡಿಸಿ ನಿಮಗೆ ಹೇಳಿದ್ದೀವಿ. ಈಗ ನೀವು ಇಷ್ಟೆಲ್ಲ ವಾದ ಮಾಡಿ ಪುನಃ ನೀವು ಅದೇ ಸಿದ್ಧಾಂತಕ್ಕೆ ನೀವಾಗೇ ಹೇಳ್ಕೊತಾ ಇದ್ದಾರೆ, ನಮಗೆ ಅನುಕೂಲವೇ ಆಯಿತು. ಇನ್ನು ನಾವು ನಿಮ್ಮ ಹತ್ರ ಇನ್ನೇನು ವಾದ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ತಾತ್ಪರ್ಯ. ಈ ತಾತ್ಪರ್ಯದಲ್ಲಿ 252 ಭಾಷೆ ಆಗಿದೆ, 53ನೇ ಭಾಷೆ. ಅವನೊಂದು ಆಕ್ಷೇಪಣೆಯನ್ನು ತೆಗಿತಾನೆ, ಮಣ್ಣಿನಿಂದ ಗಡಿಗೆಯು ಹುಟ್ಟುತ್ತದಲ್ಲ, ತಂದೆಯಿಂದ ಮಗನೂ ಹುಟ್ಟುತ್ತಾನಲ್ವ, ತಂದೆಯಿಂದ ಮಗ ಹುಟ್ಟುತ್ತಾನೆ, ಮಣ್ಣಿನಿಂದ ಮಡಿಕೆ ಹುಟ್ಟುತ್ತದೆ. ಹುಟ್ಟುತ್ತದೆ ಎನ್ನುವ ಪ್ರತ್ಯಯ ಒಂದೇ ಹುಟ್ಟುವಿನ ಹಾಲಿ ಹುಟ್ಟೇ ಇಲ್ಲ. ಪ್ರತ್ಯಯ ಅಂದ್ರೇನು? ಇಲ್ಲಿ ನಮ್ಮ ಅಂತಃಕರಣದಲ್ಲಿ ವೃತ್ತಿ ಏನು ಮೂಡ್ತದೆ ಅದೇ ಹುಟ್ಟಾದೀತೆ ವಿನಃ ಅಲ್ಲಿ ಮಡಿಕೆ ಅನ್ನೋದು ಹುಟ್ಟೇ ಇಲ್ಲ. ಸೊ ಹುಟ್ಟು ಎನ್ನುವುದೇ ಇಲ್ಲದೇ ಇದ್ದಾಗ, ಇದ್ದಂದ್ರಿಂದ ಹುಟ್ಟುತ್ತೋ ಇಲ್ಲದ್ರಿಂದ ಹುಟ್ಟುತ್ತೋ ಅಥವಾ ಇದ್ದು ಇಲ್ಲದ್ರಿಂದ ಹುಟ್ಟುತ್ತೋ ಇವನು ಹೇಳೋದು ಬಹುಶಃ ಮಂದಬುದ್ಧಿ ಹೇಳಿಕೆ ಅಂತ ಕಾಣಿಸ್ತದೆ. ನಿನ್ನ ಈ ಮಾತನ್ನು ಕೂಡ ನಾವು ಒಪ್ಪೋದಿಲ್ಲ, ಏಕೆಂದರೆ ಉಪನಿಷತ್ ಕೂಡ ಸ್ಪಷ್ಟಪಡಿಸ್ತದೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ. ಏನಿದೆಯೋ ಅದಷ್ಟು ಬರೀ ವಾಕ್ ಆರಂಭಂ, ಇದು ಬರೀ ಮಾತಷ್ಟೇ. ಈ ಮಾತು ಹೊರಗೆ ಬರಬೇಕಾದ್ರೆ ಈ ವೃತ್ತಿ ಒಳಗೆ ಮೂಡಿರ್ತದೆ. ಈ ವೃತ್ತಿ ಏನು ಒಳಗೆ ಮೂಡಿದೆ, ಅದು ವೃತ್ತಿ, ಅದು ಕ್ಷಣಿಕ. ಅದು ಮೂಡಿದ್ದು ಇಲ್ಲೇ ಇಲ್ಲ, ಈಗ ಮುಗಿದ ಕ್ಷಣ ಈಗಿಲ್ಲ. ಇದನ್ನು ನಾವು ಕಾರಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದ ಹುಟ್ಟು ಎನ್ನುವುದು ಆಗೇ ಇಲ್ಲ ಅಂತ ಸಿದ್ಧಾಂತಕ ಶ್ರುತಿಯೂ ಬರುತ್ತದೆ. ಇನ್ನು ಅದು ಆ ಮೂರು ಕಾರಣಗಳನ್ನು, ಕೊನೆಯ ಮೂರು ಕಾರಣಗಳನ್ನು ಬಿಟ್ಟಿರುತ್ತದೆ, ಅದನ್ನು ಹೇಳಲಿಕ್ಕೆ ಬಯಸ್ತದೆ. ಈಗ 253, ಸಚ್ಚೇತ ನ ಜಾಯತೆ ಸತ್ವಾತ್ ಮೃತ್ಪಿತ್ರಾದಿವತ್ ಯದಿ ಅಸತ್ ತಥಾಪಿ ನ ಜಾಯತೆ ಅಸತ್ವಾದೇವ ಶಶವಿಷಾಣಾದಿವತ್ ಅಥ ಸದಸತ್ ತಥಾಪಿ ನ ಜಾಯತೆ. ಎಲ್ಲಿ ಹೋಗಿ ಹಾಕರನು ಅವರಿಗೂ ತೊಂದರೆ ಆಯಿತು, ನನಗೂ ತೊಂದರೆ ಆಯಿತು. ಸತ್ ಚೇತ ನ ಜಾಯತೆ, ಮೊದಲನೇ ಕಂಟೆನ್ಷನ್ನು ಇದೆ ಇದೆ ಎನ್ನುವುದಾಗಿದ್ದರೆ, ಇದೆ ಎನ್ನುವುದು ಕಾರಣ ಎಂದಾಗಿದ್ದರೆ, ಇದೆ ಎನ್ನುವ ಕಾರಣದಿಂದ ಹುಟ್ಟು ಎನ್ನುವಂಥದ್ದಾಗಿದೆ ಅಂತಾಗಿದ್ದರೆ, ಅದು ಇದ್ದೇ ಇದೆ ಹುಟ್ಟಬೇಕಾಕೆ. ಇದೆ ಎನ್ನುವಂಥದ್ದು ಹುಟ್ಟಿಗೆ ಕಾರಣವಾಗಬೇಕಾಗಿದ್ದರೆ, ಇದ್ದದ್ದು ಇದ್ದೇ ಇದೆ, ಅದನ್ನು ಹುಟ್ಟುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದೆ. ಸೊ ಸತ್ ಚೇತ ನ ಜಾಯತಿ. ಅಲ್ಲ ಸರ್, ಹಾಗಲ್ಲ, ಅಸತ್ತಿನಿಂದ ಉಂಟಾಗಿದೆ, ಇಲ್ಲದೇ ಇರುವಂಥದ್ರಿಂದ ಉಂಟಾಗಿದೆ, ಅಭಾವದಿಂದ ಉಂಟಾಗಿದೆ, ಇಲ್ಲವೇ ಇಲ್ಲದನ್ನ ಉಂಟಾಗಿದೆ. ಸತ್ವಾತ ಸತ್ಯ ಸತ್ಯವಾದದ್ದರಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಅವನು ಉದಾಹರಣೆ ಕೊಡ್ತಾನೆ. ಏನು? ಮೃತ್ ಪಿತ್ರಾದಿ. ಮೃತ್ ಪಿತ್ರಾದಿ, ಮೃತ್ ಅಂದರೆ ಮಣ್ಣು, ಇದ್ದ ಮಣ್ಣು, ಮಡಿಕೆ ಹುಟ್ಟುತ್ತೋ ಇಲ್ಲ, ಇದ್ದ ಮಣ್ಣು ಮಡಿಕೆ ಹುಟ್ಟುತ್ತೋ ಇಲ್ಲ, ಹಾಗೆ ಸತ್ತಿನಿಂದ ಹುಟ್ಟುತ್ತದಂತಾಯ್ತಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಹಿಂದಿನ ತೋರಿಸಿ, ಎಲ್ಲಿದೆಪ್ಪ ಏನು ಹುಟ್ಟು, ಮಡಿಕೆ ಹುಟ್ಟು, ಎಲ್ಲಿದೆ ಮಡಿಕೆ ತೋರಿಸು. ಮುಟ್ಟು ತೋರಿಸಿ, ಎಲ್ಲಿದೆ ಮಡಿಕೆ, ಇದು ಮಡಿಕೆ, ಇದು ಇದಕ್ಕೆ ಬಾಯಿ ಅಂತಾರೆ, ಇದು ಮಡಿಕೆ, ಇದಕ್ಕೆ ಹೊಟ್ಟೆ ಅಂತ, ಇದಕ್ಕೆ ಕಂಠ ಅಂತ, ಮಡಿಕೆ ತೋರಿಸು. ಅಲ್ಲ, ನಾವೆಲ್ಲ ಹಾಗೆ ಮಡಿಕೆ ಅಂತ ಕರಿತೀವಿ, ಏನು ಕರೆದದ್ದು ಮುಖ್ಯ ಅಲ್ಲ ನನಗೆ, ಇಲ್ಲಿ ಏನು ಹುಟ್ಟಿದೆ ಅದನ್ನು ಹೇಳು. ಮಣ್ಣು ಹೇಗಿತ್ತು, ಈಗೂ ಹಾಗೆ ಇದೆ, ಇದನ್ನು ಒಡೆದು ನಾಶ ಮಾಡಿದ ಮೇಲೂ ಕೂಡ ಮಣ್ಣು ಹೇಗಿರ್ತದೋ ಹಾಗೆ ಇರ್ತದೆ, ಹಾಗೆ ಹುಟ್ಟಿದ್ದೇನೆ. ಸತ್ತಿನಿಂದ ಹುಟ್ಟು ಎನ್ನುವ ಸಾಧ್ಯತೆ ಇಲ್ಲ, ಕಾರಣ ಇದ್ದದ್ದೇ ಇದ್ದಾಗಿದೆ, ಇನ್ನು ಹುಟ್ಟು ಅವಶ್ಯಕತೆ ಇಲ್ಲ. ಯದಿ ಅಸತ್ಚೇತ, ಅಸತ್ತಿನಿಂದ ಹುಟ್ಟಿದೆ ಅಂತಾಗಿದ್ರೆ, ಯದಿ ಅಸತ್ ತಥಾಪಿ ನ ಜಾಯತೆ. ಯದಿ ಅಸತ್ ತಥಾಪಿ ನ ಜಾಯತೆ, ಅಸತ್ತಿನಿಂದ ಹುಟ್ಟಿದೆ ಅಂತ ಅಂದರೂ ಕೂಡ ಹುಟ್ಟುವ ಸಾಧ್ಯತೆ ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಅಸತ್ವಾದೇವ ಶಶವಿಷಾಣಾಧಿವತ್ ಮೊಲದ ಕೊಂಬು. ಸತ್ವ ಅಸತ್ವ, ಮನುಷ್ಯನ ಕೊಂಬು ಸತ್ತ, ಮೊಲದ ಕೊಂಬು ಅಸತ್, ಮನುಷ್ಯನ ಕೊಂಬು ಅಸತ್, ದನದ ಕೊಂಬು ಸತ್, ಮನುಷ್ಯನ ಕೊಂಬು ಅಥವಾ ಮೊಲದ ಕೊಂಬು. ಈಗ ಈ ಮೊಲದ ಕೊಂಬು ಏನಿದೆ, ಈ ಕೊಂಬಿನಿಂದ ಹುಟ್ಟಿತು. ಏನು ಹುಟ್ಟುತ್ತಪ್ಪ, ಯಾವುದನ್ನು ಹುಟ್ಟಿತು, ಮೊಲದ ಕೊಂಬು. ಮೊಲದ ಕೊಂಬು ಎಲ್ಲಿದೆ, ಅಸತ್. ಇದ್ದದ್ದರಿಂದ ಹುಟ್ಟುವುದಿಲ್ಲ, ಇಲ್ಲದ್ದರಿಂದಲೂ ಹುಟ್ಟುವುದಿಲ್ಲ. ಹುಟ್ಟು ಎನ್ನುವುದಕ್ಕೆ ಇದ್ದದ್ದೂ ಕಾರಣವಲ್ಲ, ಇಲ್ಲದ್ದೂ ಕಾರಣವಲ್ಲ. ನಮಗೆ ಕಂಡು ಬಂದಿಲ್ಲ ಆ ಥರ, ಎಲ್ಲೂ ಕಂಡು ಬಂದಿಲ್ಲ ಲೋಕ ವ್ಯವಹಾರದೊಳಗೆ ಇದ್ದದ್ದು ಹುಟ್ಟುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇದ್ದೇ ಇದೆ ಹುಟ್ಟುತ್ತದೆ. ಹೇಗೆ? ವಾಚಿನಿಂದ ವಾಚ್ ಹುಟ್ಟುತ್ತದೆ, ಘಟದಿಂದ ಘಟವು ಹುಟ್ಟುತ್ತದೆ, ಬಟ್ಟೆಯಿಂದ ಬಟ್ಟೆ ಹುಟ್ಟುತ್ತದೆ, ಬಟ್ಟೆಯಿಂದ ಬಟ್ಟೆ ಯಾಕೆ ಹುಟ್ಟಬೇಕು? ಹಿಂದಕ್ಕೆ ಮಾಯಾ ಚಪಾತಿ ಅಂತ ಬಂದಿದ್ದು, ಮಾಯಾ ಚಪಾತಿ. ನೀವೆಷ್ಟು ಮಂದಿ ಇದನ್ನ ಬಹಳ ವರ್ಷದಿಂದ, ಈಗ 70 ವರ್ಷದಿಂದ ಮಾತು ಹೇಳು ಅಲ್ವಾ? ಮುಂದೇನು ಪೂಜೆ ಇಟ್ಟು ಅದು ಮಾಯಾ ಚಪಾತಿ. ಒಂದು ಚಪಾತಿ 4, ಒಂದು ಚಪಾತಿ 6, ಒಂದು ಚಪಾತಿ 10 ಚಪಾತಿ ಆಗು ಮಾಯಾ ಚ. ಹಾಂ, ಫಂಗಸ್. ಇದ್ದ ಚಪಾತಿಯಿಂದ ಮತ್ತೆ ಇಷ್ಟು ಚಪಾತಿಗಳು ಹುಟ್ಟಿದ್ವೋ ಇಲ್ಲೋ ಅದನ್ನ ಹೇಳ್ತಾರೆ. ಇದ್ದದ್ದು ಇಲ್ಲಪ್ಪ, ಇದ್ದದ್ದು ಹುಟ್ಟಿಗೆ ಕಾರಣ ಅಲ್ಲ, ಇಲ್ಲದ್ದು ಹುಟ್ಟಿಗೆ ಕಾರಣವಾಗಲಿ ಸಾಧ್ಯವಿಲ್ಲ. ತಥಾಪಿ ನ ಜಾಯತೆ. ಯಾಕೆಂತ ಸಣ್ಣ ನನ್ನ ಸಣ್ಣ ಉತ್ತರ ಕೊಡ್ತೀನಿ ಕೇಳು. ವಿರುದ್ಧಸ್ಯ ಏಕಸ್ಯ ಅಸಂಭವಾತ್. ಒಂದು ವಸ್ತುವಿಗೆ ಇದೆ ಎನ್ನುವುದು ಇಲ್ಲ ಎನ್ನುವುದು ಇವು ವಿರುದ್ಧ ಲಕ್ಷಣಗಳು. ವಿರುದ್ಧ ಲಕ್ಷಣಗಳಿಂದ ಕೂಡಿದಂಥ ಅದಕ್ಕೆ ಹುಟ್ಟು ಅಂತ ಕರೆಯೋದಿಲ್ಲ. ಏ ವಿರುದ್ಧಸ್ಯ ಏಕಸ್ಯ ಅಸಂಭವಾತ್. ಒಂದಕ್ಕೇ ಎರಡು ವಿರೋಧಗಳು ಬರುವ ಸಾಧ್ಯತೆ ಇಲ್ಲ. ಯಾವುದೇ ವಸ್ತು ಇರಲಿ, ಯಾವುದೇ ಪದಾರ್ಥ ಇರಲಿ, ವಿರೋಧ ಅರ್ಥದಿಂದ ನಾವು ಹುಡುಕ್ಲಿಕ್ಕಾಗೋದಿಲ್ಲ. ನಿನಗೆ ನಿಶ್ಚಯ ಮಾಡಬೇಕಾಗಿದೆಯೋ ಏನೋ ಗೊಂದಲದಲ್ಲಿರಬೇಕಾಗಿದೆಯೋ ನಿಶ್ಚಯ ಮಾಡಬೇಕು. ನಿಶ್ಚಯ ಮಾಡಬೇಕು ಅಂತಂದರೆ ನಿಶ್ಚಯ ಯಾವಾಗತ್ತದೆ? ಎರಡಿದ್ರೆ ಆಗೋದಿಲ್ಲ, ಒಂದಿದ್ರೆ ನಿಶ್ಚಯ ಆಗ್ತದೆ. ಎರಡಿದ್ರೆ ಸಂಶಯ ಇದ್ದೇ ಇರ್ತದೆ, ಸಂದೇಹ ಇದ್ದೇ ಇರ್ತದೆ. ಏಕೆಂದರೆ ವಿರೋಧ, ಒಂದಕ್ಕೊಂದು ವಿರೋಧ. ಸೋ ಅಸಂಭವಾತ್ ಅತಃ ನ ಕಿಂಚಿತ್ ವಸ್ತು ಜಾಯತೆ ಇತಿ ಸಿದ್ಧಂ. ಸತ್ತಾಯಿತು ಅಸತ್ತಾಯಿತು ಸದಸತ್ ಆಯಿತು ಅಥ ತ ಸದಸತ್ ತಥಾಪಿ ನ ಜಾಯತೆ. ಯಾಕೆ? ಸತ್ತು ಅಸತ್ತು ಎರಡು ವಿರುದ್ಧ ಅರ್ಥಗಳು. ಅದನ್ನು ಟೋಟಲ್ ಅರ್ಥ ಏನಾಯಿತು? ಮೊದಲ ಮೂರು ಕಾರಣ ಹೇಳಿದ್ದೀವಿ, ಆ ಮೂರು ಕಾರಣದಲ್ಲಿ ಹುಟ್ಟನ್ನೋದಾಗಿಲ್ಲ. ಈಗ ಮೂರು ಕಾರಣ ತೋರಿಸಿದ್ದೀವಿ, ಈ ಮೂರು ಕಾರಣಗಳಲ್ಲಿ ಕೂಡ ಹುಟ್ಟು ಎನ್ನುವಂಥದ್ದು ಸಿದ್ಧವಾಗಲಿಲ್ಲ. ಹಾಗಾದ್ರೇನು? ಆರೂ ಕಾರಣಗಳಿಂದ ಹುಟ್ಟು ಎನ್ನುವುದು ಸಿದ್ಧವಾಗಲಿಲ್ಲ. ಅತಃ ನ ಕಿಂಚಿತ್ ವಸ್ತು ಜಾಯತೆ ಇತಿ ಸಿದ್ಧಂ. ಈಶಾಂ ಪುನಃ ಜನರೇವ ಜಾಯತೆ ಇತಿ ಕ್ರಿಯಾಕಾರಕ ಕ್ರಿಯಾಕಾರಕ ಫಲತ್ವಂ ಫಲೈ ಫಲ ಏಕತ್ವಂ. ಇನ್ನು ಯಾರಿಗೆ ಹುಟ್ಟಿದ್ದೇ ಹುಟ್ಟುತ್ತದ್ರಪ್ಪ, ಹುಟ್ಟದೇ ಇದ್ದದ್ದು ಹೆಂಗೆ ಹುಟ್ಟುತ್ತದೆ, ಹುಟ್ಟಿದ್ದೇ ಹುಟ್ಟುತ್ತದೆ ಅಂತ ಅಭಿಪ್ರಾಯಪಟ್ಟರೆ ಜನರೇವ ಜಾಯತೆ, ಹುಟ್ಟಿದ್ದೇ ಹುಟ್ಟುತ್ತದೆ ಅಂತ ಅಭಿಪ್ರಾಯಪಟ್ಟರೆ, ಹಾಂ, ಯಾವುದೇ ಹುಟ್ಟಿಗೆ ಕ್ರಿಯಾಕಾರಕ ಫಲ ಇರಬೇಕು. ಕ್ರಿಯಾಕಾರಕ ಫಲ ಇವು ಮೂರನ್ನ ಇಟ್ಟುಕೊಂಡ್ರೆ ಹುಟ್ಟು ಅಂತ ಹೇಳಲಿಕ್ಕಾಗ್ತದೆ. ನೀನು ಕ್ರಿಯಾಕಾರಕ ಫಲವನ್ನು ಹೇಳಿದನೆ ಬರೀ ಹುಟ್ಟಿದ್ದೇ ಹುಟ್ಟುತ್ತದೆ ಹುಟ್ಟಿದ್ದೇ ಹುಟ್ಟುತ್ತದೆ ಅಂತಂದರೆ ಬಾಲಿಷ್, ಕ್ರಿಯಾಕಾರಕ ಫಲ ಏಕತ್ವ ಅಭ್ಯುಪಗಮ್ಯತಿ. ಯಾಕೆ ಅಂತಂದರೆ ಮತ್ತೆ ಹೇಳ್ತಾರೆ, ಕ್ಷಣಿಕತ್ವ ಚ ವಸ್ತುನಃ ತೇ ದೂರತ ಇವ ನ್ಯಾಯ ಅಪೇತಃ. ಈಗ ಹುಟ್ಟಿದ್ದು ಈ ಕ್ಷಣ, ಮುಂದಿನ ಕ್ಷಣ ಇಲ್ಲ ಅಂತಾಯ್ತು. ಇದು ಬೌದ್ಧರ ವಾದ, ಇದು ಬೌದ್ಧರ ವಾದ. ಏನು, ಎಲ್ಲ ಕ್ಷಣಿಕ ಅವರಿಗೆ. ಆ ಕ್ಷಣಿಕವನ್ನು ಹುಟ್ಟು ಅಂತ ಕರೀತಾರೆ. ಕ್ಷಣಿಕತ್ವಂಚ ವಸ್ತುನಃ ತೇ ದೂರತಯವ ನ್ಯಾಯ ಅಪೇತಃ. ನ್ಯಾಯದಿಂದ ಅದು ಅತ್ಯಂತ ದೂರವಾಗಿಯೇ ಇದೆ, ಅದು ನ್ಯಾಯದ ಸಮೀಪದಲ್ಲಿ ಇಲ್ಲ. ಏಕೆ ಸಿಗ್ತಾ ಇಲ್ವಾ? 265ನೇ ಪುಟ. ಇರ್ತಾನೆ. ಯಾವ ಬುಕ್ ಇದು? ಗೀತಾ ಪ್ರಸ್ತಾನೆ ಇದೆ ಅಲ್ಲ. ಓ ಸಾರಿ, ಇವ್ರು ಕನ್ನಡದವರಲ್ಲ, ಜೈ ಕರ್ನಾಟಕ ಅಲ್ಲ. ಇಲ್ಲ, ಬುಕ್ ಇಲ್ಲ. ಅಲ್ಲ, ಬುಕ್ಕೇ ಇಲ್ಲ ಅಂತಿಲ್ಲ, ಆದರೆ ಕನ್ನಡ ಬುಕ್ ಇಲ್ಲ. ನಡೀತದೆ. ಹಾಂ, ಅಲ್ಲ, ಇವರು ಕೂಡ ಅದನ್ನ ಇಟ್ಕೊಂಡಿದ್ದಾರ ನಮ್ಮ ಹುಷಾರು ಎಲ್ಲರೂ. ದೇ ಆಲ್ ಲವ್ ಸಂಸ್ಕೃತ. ನಾವೊಬ್ಬನೇ ಕನ್ನಡಿಗ. ಆ ಬುಕ್ ಕೊಡಿಸಿದ್ದೀನಿ, ಅದಕ್ಕೆ ನೀವು ಇಟ್ಕೊಂಡಿದ್ರಿ ಅಷ್ಟೇ. ನಾವು ಸಂಸ್ಕೃತ ಕೊಡಿಸಿದ್ರೆ ಸಂಸ್ಕೃತ ಇಟ್ಕೋತಿದ್ರಿ, ಗೋರಖ್ಪುರ ಗೋರಖ್ಪುರ ಇಟ್ಕೋತಿದ್ರಿ, ಇದಕ್ಕೆ ಕೊಡಿಸಿದ್ರೆ ಇದನ್ನ ಇಟ್ಕೊಂಡಿದ್ದೀರ. ಅದರಲ್ಲಿ ಕೆಲವೊಂದು ಮೊಂಡವಾದಿಗಳಿದ್ದಾರೆ, ಸಂಸ್ಕೃತವನ್ನೇ ಇಟ್ಕೋತಾರೆ. ನಿಮ್ದು ಯಾವುದಿದ್ದೀರಿ? ಹೌದಾ? ನಿಂದು ಕನ್ನಡ? ಸಂಸ್ಕೃತ? ಬೇರೆ ಆಪ್ಷನ್ ಇಲ್ಲ. ಬಟ್ ಯಾವ ಸಂಸ್ಕೃತ ಅದು? ಗೋರಖ್ಪುರ ಸಂಸ್ಕೃತ ಅಂತೂ ಅಲ್ಲ ಅದು. ಯಾರ್ದು? ಶೃಂಗೇರಿ ವೆಬ್ಸೈಟ್ ತಯಾರು ಮಾಡಿದ್ದಾರು ಅವ್ರು. 20 ಜನ ಸಾತ್ನುಬೋಧ ಅವರೆಲ್ಲ ಸೇರಿ, ಒಂದು 20 ಜನ ಸೇರಿ ಮಾಡಿದ್ದು ಅಂತ ಅವ್ರು ಹೇಳ್ಕೊತಾರೆ. ನಾವು 20 ಜನ ಕೂಡ ಮಾಡಿದ್ವಿ, ಎಲ್ಲ ವರ್ಕ್ಸ್ ಶಂಕರಾಚಾರ್ಯ ಎಲ್ಲ ವರ್ಕ್ಸ್ ನಾವು ಮಾಡಿಟ್ಟಿದ್ವಿ. ಅದನ್ನು ಇವ್ರು ನಾವು ನೀವು ಎಲ್ಲರೂ ನೆಟ್ನಿಂದ ಡೌನ್ಲೋಡ್ ಮಾಡ್ಕೊತೀವಿ. ಮೇ ಬಿ ಸತ್ಯಂ ಕ್ರಿಯಾಕಾರಿಕ ಫಲ ಏಕತ್ವ ಅಭ್ಯುಪಗಮ್ಯತೆ ಕ್ಷಣಿಕತ್ವ ವಸ್ತುನಃ ತೇ ದೂರತಯ್ಯಾವ. ನ್ಯಾಯದಿಂದ ನೋಡಿದ್ದಾದರೆ ಅದು ನ್ಯಾಯಕ್ಕೆ ಅತ್ಯಂತ ದೂರವಾಗಿದೆ. ಇದಮಿತ್ಥಂ ಇತಿ ಅವಧಾರಣ ಕ್ಷಣಾಂತರ ಅನವಸ್ಥಾನಾತ್ ಅನನುಭೂತಸ್ಯ ಸ್ಮೃತಿ ಅನುಪಪತ್ತೇಶ್ಚ. ಇದು ಹೀಗೆ ಅಂತ ಹೇಳೋದ್ರೊಳಗಾಗೆ ಚೇಂಜ್ ಆಗಿಬಿಟ್ಟಿರ್ತದೆ. ಅದಕ್ಕೆ ಹುಟ್ಟು ಅಂತ ಹೆಂಗೆ ಕರಿತೀರಿ? ಯಾಕೆ? ಜಾಯತೆ ಅಸ್ತಿ. ಒಂದು ವಸ್ತು, ಒಂದು ಪದಾರ್ಥ ಹುಟ್ಟಿತು ಅಂತಂದರೆ 6 ವಿಕಾರ ಇರಬೇಕು. ಇನ್ನೇನು ಅನ್ನೋದ್ರೊಳಗೆ ಆಗಲೇ ಹೋಗ್ಬಿಟ್ಟಿರ್ತದೆ. ಯಾವುದು ಇದು ಹೀಗೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲವೋ, ಇದಂ ಇತ್ತಂ ಇತಿ ಅವಧಾರಣ ಕ್ಷಣಾಂತರ ಅನವಸ್ಥಾನಾತ್. ಕ್ಷಣ ಕ್ಷಣಕ್ಕೂ ಬದಲಾಗ್ತಿರ್ತದೆ, ಮತ್ತು ಇದು ಹೀಗೆ ಅಂತ ಹೇಳೋದಕ್ಕೆ ಅದಕ್ಕೆ ಸ್ಥಾನ ಅನ್ನೋದು ಇಲ್ಲ. ಹೀಗಾಗಿ ಸ್ಮೃತಿ ಅನುಪಪತ್ತಶ್ಚ. ಯಾವ ವಸ್ತುವನ್ನು ನಾವು ಒಂದು ಕ್ಷಣವೂ ಅನುಭವಿಸಲಿಕ್ಕೆ ಆಗೋದಿಲ್ಲವೋ, ಆ ವಸ್ತುವನ್ನು ಹುಟ್ಟಿದೆ ಅಂತಾದರೂ ನೀವು ಹೇಗೆ ಹೇಳ್ತೀರಾ? ಇನ್ನು ಅದನ್ನು ನೆನಪಿ ತಂದ್ಕೊಂಬೋದಾದ್ರೂ ಹೇಗೆ ಸಾಧ್ಯ? ಹೌದು, ಸ್ಮೃತಿ ಅನುಪಪತ್ತೆಶ್ಚ, ನೆನಪಿಗೆ ತಂದ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಹುಟ್ಟೇ ಇಲ್ಲ. ಒಂದು ಕ್ಷಣ ಆದರೂ ಇತ್ತು ಎಲ್ಲೋ, ಅದು ಇತ್ತು ಅಂತ ಹೇಳಿದ್ರೊಳಗೆ ಹೋಗಿರ್ತದೆ. ಭೌತಿಕವಾದ ಒಂದು ವಸ್ತು, ಒಂದು ಪದಾರ್ಥ ಇದ್ದದ್ದನ್ನು ನಾವು ಅನುಭವಿಸಿಯೂ ಕೂಡ, ಮುಟ್ಟಿ ನೋಡಿ ಅನುಭವಿಸಿಯೂ ಕೂಡ, ಒಂದು ಕ್ಷಣದ ನಂತರ ನಾನೇನು ಮುಟ್ಟಿದೆ ಅನ್ನೋ ಜ್ಞಾಪಕ ಇರೋದಿಲ್ಲ. ಇದು ಭೌತಿಕ ವಸ್ತು. ಈಗ ಇಲ್ಲಿ ಕ್ಷಣ ಕ್ಷಣ ಮಾತ್ರ ಇದ್ದು ಹೋಗುವ ವೃತ್ತಿ. ಈ ವೃತ್ತಿ ಹುಟ್ಟಿತು ಅನ್ನೋದನ್ನು, ಒಂದು ಕ್ಷಣ ಕ್ಷಣಕ್ಕೂ ಹುಟ್ಟುತ್ತದೆ ಅನ್ನುವಂಥದ್ದನ್ನು ಬೌದ್ಧರು ಹೇಳ್ತಾರೆ. ಏನಂತ ಹೇಳ್ತಾರೆ? ಆತ್ಮ ಕ್ಷಣಿಕಃ. ಯಾಕೆ? ಅದು ಕ್ಷಣ ಕ್ಷಣವೂ ಆತ್ಮ ಲಭ್ಯ ಇದೆ. ಈಗ ಹುಟ್ಟಿತು ಇದೆ, ಹುಟ್ಟಿತು ಇದೆ ಇದೆ, ಇದು ಎರಡೇ ನಾ ವಿಕಾರ. ಮುಂದಿನೂ ಹೇಳು ಸ್ವಲ್ಪ ಆಗೋದಿಲ್ಲ, ಯಾಕಂದ್ರೆ ಬೇರೆ ಯಾವುದೋ ಬಂದಿದೆ ಇಲ್ಲಿ. ಹೀಗಾಗಿ ನ್ಯಾಯದಿಂದಲೂ ಒಪ್ಪಿಗೆ ಇಲ್ಲ, ಮತ್ತು ಭೌತಿಕ ವಸ್ತು ಓಕೆ ಅದು ಕೂಡ ಕಷ್ಟ. ನೇಲ್ ಕಟ್ಟರ್ ಬೇಕಾಗಿರ್ತದೆ, ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋಗಿದ್ವಿ, ಹೋಗಿ ನಿಂತ್ಕೊಂಡ್ಬಿಟ್ಟು ನಾ ಯಾಕೆ ಇಲ್ಲಿ ಬಂದೆ, ನೇಲ್ ಕಟ್ಟರ್ ಹುಡುಕ್ಲಿಕ್ಕೆ ಬಂದೆ ಅಂತ ನೆನಪಾಗೋದಿಲ್ಲ. ಅದು ಮುತ್ತ 15 ನಿಮಿಷ 20 ನಿಮಿಷ ಒಂದು ತಾಸು ಆದಮೇಲೆ, ಓ ಅವಾಗ ಇಲ್ಲಿ ಬಂದಿದ್ನಲ್ಲ ನಾನು ಯಾಕೆ ಹುಡುಕ್ಲಿಲ್ಲ ಅದನ್ನು. ನಾನು ಅರಳು ಮರಳು ವಿಚಾರ ಹೇಳ್ತಾ ಇಲ್ಲ, ನಿಮ್ದು ಎಲ್ಲರದು ಹೇಳ್ತಾ ಇದ್ದೇನೆ. ಈ ಭೌತಿಕ ಪದಾರ್ಥವೇ ಜ್ಞಾಪಕದಲ್ಲಿ ಇರೋದಿಲ್ಲ, ಈ ಅಂತಃಕರಣದ ವೃತ್ತಿಗಳು ಕ್ಷಣಿಕ ಕ್ಷಣಿಕವಾಗಿ ಬಂದು ಹೋಗೋದು ಎಷ್ಟು ಕಷ್ಟ. ಇನ್ನು ಆತ್ಮ ಕ್ಷಣಿಕ ಅಂತ ಹೇಳ್ತಾರಲ್ಲ ಇವರು ಬೌದ್ಧರು, ಇದು ಹೊಂದಿ ಬರುವುದಿಲ್ಲ ಅಂತ ಸಿದ್ಧಾಂತಿಗಳು ಹೇಳಿ ಆ ವಿಷಯವನ್ನಲ್ಲಿಗೆ ಮುಗಿಸ್ತಾರೆ. ಕಿಂಚ ಹೇತುಫಲಯೋ ಅನಾದಿತ್ವಂ ಅಭ್ಯುಪಗಚ್ಚತ ತಯಾ ಬಲಾತ್ ಹೇತುಫಲಯೋ ಅಜನ್ಮ ಇವ ಅಭ್ಯುಪಗತಂ ಸ್ಯಾತ್. ಇನ್ನು ಹೇತು ಫಲ, ಹೇತು ಫಲ, ಹೇತು ಅಂದರೆ ಕಾರಣ, ಕಾರಣದಿಂದ ಫಲ, ಹೇತು ಫಲ. ಅನಾದಿತ್ವ, ಇದನ್ನು ನೀನು ಒಪ್ಕೊಂಡಿದೀಯ. ಇದನ್ನು ನೀನು ಸಹಜವಾಗಿ ಒಪ್ಕೊಂಡಿದ್ದೀಯ, ನಾವೇ ನಿನಗೆ ಒತ್ತಾಯ ಮಾಡಿಲ್ಲ. ತಯಾ ಬಲಾತ್ ಹೇತುಫಲಯೋ ಅಜನ್ಮ ಏವ ಅಭ್ಯುಪಗತಂ ಸ್ಯಾತ್. ನೀನು ಒಂದು ವೇಳೆ ಸಿದ್ಧ ಮಾಡಿ ತೋರಿಸಿಲ್ಲ ಅಂತಂದರೆ ನಾವು ನಿನಗೆ ಬಲಾತ್ಕಾರವಾಗಿ ಒಪ್ಪಿಸಿದ್ದೀವಿ ಅಂತ ಆಗ್ತದೆ. ನೀ ಸಿದ್ಧ ಮಾಡಿ ತೋರಿಸು. ಏನು ಸಿದ್ಧ ಮಾಡಿ ತೋರಿಸ್ಬೇಕು? ಹೇತುಫಲವನ್ನು ಅನಾದಿ ಅಂತ ಹೇಳಿದವನು ಈಗ ಹೇತುಫಲವನ್ನು ಆದಿ ಅಂತ ಸಿದ್ಧ ಮಾಡಿ ತೋರಿಸು. ನಾವು ಸಿದ್ಧಾಂತಗಳು ಅನಾದಿ ಅಂತ ಹೇಳ್ತೀವಿ. ಹೀಗಾಗಿ ನೀನು ಹೇಳ್ದ ನಾವು ಸುಮ್ಮನಿದ್ವಿ, ಈಗ ನೀನು ನನಗೆ ತೋರಿಸು ಏನಂತೇಳಿ ಆದಿ ಅಂತ ಸಿದ್ಧ ಮಾಡಿ ತೋರಿಸು. ಹೇತುವಾದರೂ ಆದಿ ಅಂತೇಳು, ಫಲವಾದರೂ ಆದಿ ಅಂತೇಳು. ಹೀ ಕೆನಾಟ್. ಹೇತು ಹೇಗೆ ಫಲಕ್ಕೆ ಕಾರಣವೋ ಹೇತುವಿಗೆ ಫಲ ಕಾರಣ. ಅದನ್ನು ಹೇಳಿಲ್ಲಲ್ಲ ಅವನು ಈಗ 4 ಶ್ಲೋಕದ ಹಿಂದೆ. ಇವ್ರು ಚಾಯ್ಸ್ ಕೊಟ್ಟರಲ್ಲ ಅವನಿಗೆ, ಮೊದಲು ಯಾವುದು ನಂತರ ಯಾವುದು ಅಂತ ಚಾಯ್ಸ್ ಕೊಟ್ಟರಲ್ವೋ, ಅವನಿಗೆ ಹೇಳಲಿಕ್ಕಾಗಲಿಲ್ಲ. ಸೊ ನೀನು ಸಿದ್ಧ ಮಾಡಲಿಲ್ಲ ಅಂತಂದರೆ ನಾವು ನಿನಗೆ ಬಲಾತ್ಕಾರ ಮಾಡಿ ಒತ್ತಡ ತಂದು ಒಪ್ಪಿಸಿಕೊಂಡೇವಿ ಅಂತ ಆಗ್ತದೆ. ಬೇಡಪ್ಪ ನಮಗೆ ಅಂಥದ್ದು ಏನಾದ ಅವಶ್ಯಕತೆ ಇದೆ, ಸಹಜವಾಗಿ ಒಪ್ಕೋ. ಅದು ಹೇಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೇತುರ್ನ ಜಾಯತೆ ನಾ ದೇಹೇ ಫಲಂ ಚಾಪಿ ಸ್ವಭಾವತಃ ಆದಿರ್ನ ವಿದ್ಯತೆ ಯಸ್ಯ ತಸ್ಯ ಹ್ಯಾದಿರ್ನ ವಿದ್ಯತೆ ಹೇತುರ್ನ ಜಾಯತೆ ನಾದೇಹೇ ಫಲಂ ಚಾಪಿ ಸ್ವಭಾವತಃ ಆದಿರ್ನ ವಿದ್ಯತೆ ಯಸ್ಯ ತಸ್ಯ ಹ್ಯಾದಿರ್ನ ವಿದ್ಯತೆ. ಅನಾದೇಹೇ ಫಲಂ ಹೇತುಃ ನ ಜಾಯತೆ. ಅನಾದೇಹೇ ಫಲಂ ಹೇತುಃ ನ ಜಾಯತೆ ಚ ಸ್ವಭಾವತಃ ಅಪಿ. ಎರಡು ಎರಡು ಕೊಟ್ಟಿದ್ದಾರೆ ಇಲ್ಲಿ. ಏನು ಅಂದರೆ ಫಲ ಅನ್ನುವಂಥದ್ದೇನಿದೆಯೋ ಇದು ಅನಾದಿ ಅಂತ ಆಗಿದ್ದಾದರೆ ಅನಾದಿಯಾದ ಫಲದಿಂದ ಕಾರಣ ಹೇಗೆ ಹುಟ್ಟುತ್ತದೆ? ಯಾವ ಫಲ ಯಾವ ಫಲವು ಅನಾದಿ, ಅದಕ್ಕೆ ಪ್ರಾರಂಭ ಅನ್ನುವಂಥದ್ದಿಲ್ಲ. ಪ್ರಾರಂಭ ಅನ್ನುವಂಥದ್ದು ಇಲ್ಲದೇ ಇದ್ದಂತಹ ಫಲಕ್ಕೆ ಕಾರಣವು ಹೇಗಿರ್ಲಿಕ್ಕೆ ಸಾಧ್ಯ? ಮಾತು ಚೇಕ, ಬುದ್ಧಿ ಇದೆಯಾ? ಮಾತು ಅಂದರೆ ಬುದ್ಧಿ. ಗುಜರಾತಿಯೊಳಗೆ ಪ್ರೈಮ್ ಮಿನಿಸ್ಟರ್ನು ಸ್ವಲ್ಪ. ಸೊ ಬುದ್ಧಿ, ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಯಾವುದಕ್ಕೆ ಪ್ರಾರಂಭ ಎನ್ನುವಂಥದ್ದೇ ಇಲ್ಲವೋ ಅದಕ್ಕೆ ಕಾರಣ ಹೇಳು ಅಂದರೆ ಹೆಂಗೆ, ಹೇತು ಹೇಳು ಅಂದರೆ ಹೆಂಗೆ ಹೇಳೋಣ? ಅನಾದೇಹೇ ಫಲಂ ಹೇತು ನ ಜಾಯತೆ, ಮತ್ತು ತನ್ನಷ್ಟಕ್ಕೆ ತಾನೇ ಆಗಿದೆ ಅಂತ ಹೇಳಬೇಕು. ಹೇತು ಇಲ್ಲದೇ ತನ್ನಷ್ಟಾನೇ ಆಗಿದೆ ಅಂತ ಹೇಳಬೇಕು. ಸ್ವಭಾವತಃ, ಗೊತ್ತಾಯ್ತು, ಸ್ವಭಾವತಃ ಉಂಟಾಗಿದೆ. ಏನು ಏನು ಉಂಟಾಗಿದೆ? ಫಲವು ಉಂಟಾಗಿದೆ, ಫಲವು ಉಂಟಾಗಿದೆ, ಸ್ವಭಾವತಃ ಫಲ ಉಂಟಾಗಿದೆ. ಉಂಟಾಗಿದೆ ಅಂದರೆ ಹಾಗೆ ಕಾರಣ ಏನು? ಕಾರಣ ಏನು ಇಲ್ಲ, ಕಾರಣ ಹೇಳಲಿಕ್ಕಾಗುವುದಿಲ್ಲ, ಯಾಕಂದರೆ ಇದು ಸದಾ ಇದ್ದದ್ದೇ ಇದೆ. ಸದಾ ಇದ್ದದ್ದೇ ಇದ್ದಂತಹ ಈ ಫಲವು ಉಂಟಾಯಿತು ಹೇಗೆ? ತನ್ನಷ್ಟು ತಾನೇ ಉಂಟಾಗಿಲ್ಲ, ಏತನಿಂದಲೋ ಉಂಟಾಗಿದೆ ಅಂತ ಹೇಳಲಿಕ್ಕೆ ಇದು ಈಗ ಉಂಟಾದದ್ದೇ ಅಲ್ಲ, ಇದ್ದದ್ದೇ ಇದೆ, ಅನಾದಿ. ಯಾವ ಫಲವು ಅನಾದಿಯಾಗಿ ಅಂದರೆ ಆದಿರಹಿತವಾಗಿದೆಯೋ ಅಂದರೆ ಅದಕ್ಕೆ ಆದಿ ಇಲ್ಲ ಅಂತ ಆಯಿತು. ಆದಿ ಇಲ್ಲದೆ ಇದ್ದಂಥ ಈ ಫಲಕ್ಕೆ ಕಾರಣ ಎಲ್ಲಿಂದ ತರೋಣ ನಾವೀಗ? ನೋಡಿ, ಕಾರಣ ಹೇಳಲಿಕ್ಕಾಗ್ತಾಯಿಲ್ಲ, ಇಲ್ಲ ಅದು ಆಗಿದೆ ಅಲ್ವೋ, ತನ್ನ ಪಾಡಿ ತಾನು ಆಗಿದೆ ಅಂತ ಹೇಳ್ತೀಯ. ಸ್ವಭಾವತಃ ಸ್ವಭಾವತಃ ತನ್ನ ಪಾಡಿ ತಾನಾಗಿದೆ, ತನ್ನಷ್ಟಕ್ಕೆ ತಾನಾಗಿದೆ ಅಂತ ನೀನು ಹೇಳಬೇಕಾದ್ರೂ ಕೂಡ ನೀ ಆಗಿದೆ ಅಂತ ಒಪ್ಕೊಂಡಿದೀಯ. ತನ್ನಷ್ಟಕ್ಕೆ ತಾನಾಗಿದೆ, ತನ್ನಷ್ಟಕ್ಕೆ ತಾನು ಆಗಿದೆ ಅಂದರೆ ಹುಟ್ಟಿದೆ ಅಂದರೆ ಕಾರಣ ಇದೆ. ಹೇಳು ಕಾರಣ. ಇಲ್ಲ, ಹೇಳಲಿಕ್ಕಾಗೋದಿಲ್ಲ, ಕಾರಣ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಎರಡು ಭಾವಗಳಿಂದಲೂ ನೀನು ಅಸಮರ್ಥನಾಗಿದ್ದೀಯಾ? ಅದಕ್ಕೆ ಸಿದ್ಧಾಂತ ಹೇಳ್ತಾನೆ, ಆದಿಹಿ ನ ವಿದ್ಯತೆ, ಯಸ್ಯ ಆದಿಹಿ ನ ವಿದ್ಯತೆ, ಯಾವುದಕ್ಕೆ ಪ್ರಾರಂಭ ಎನ್ನುವಂಥದ್ದೇ ಇಲ್ಲವೋ ತಸ್ಯ ಹಿ ಆದಿಹಿ ನ ವಿದ್ಯತೆ. ಅದಕ್ಕೆ ಆದಿ ಅನ್ನೋದು ಇಲ್ಲ, ಆದಿರಹಿತವಾದದ್ದಕ್ಕೆ ಆದಿ ಅನ್ನೋದೇ ಇರೋದಿಲ್ಲ. ಕನ್ನಡ ಭಾಷಾ ಅಂತ ಆದಿರಹಿತವಾದದ್ದಕ್ಕೆ ಆದಿ ಅನ್ನೋದೇ ಇರೋದಿಲ್ಲ, ಪ್ರಾರಂಭರಹಿತವಾದದ್ದಕ್ಕೆ ಪ್ರಾರಂಭ ಎನ್ನುವುದು ಇರೋದಿಲ್ಲ. ಹೇಳಿ ಮತ್ತೇನು? ಹುಟ್ಟು ಎಂಬುವುದು ರಹಿತವಾದದ್ದಕ್ಕೆ ಹುಟ್ಟು ಎಂಬುವುದು ಇಲ್ಲ. ಎಲ್ಲ ಒಂದೈವ. ಜನ್ಮ ಎಂಬುವುದು ರಹಿತವಾದಕ್ಕೆ ಜನ್ಮ ಎಂಬುವುದು ಇಲ್ಲ. ಉಂಟಾಗಿದೆ ಎನ್ನುವುದೇ ಇಲ್ಲದ ಯಾವುದಕ್ಕಿಲ್ಲವೋ ಅದಕ್ಕೆ ಉಂಟಾಗಿದೆ ಅಂತ ಹೇಳಲಿಕ್ಕಾಗುತ್ತೆ. ಎಷ್ಟೆಲ್ಲ ಹೇಳಿಬಿಡಿ, ತಲೆ ಕೆಡಿಸ್ಬೇಡ್ರಿ, ಇದನ್ನ ಒಂದರೆ ಕೇಳಿಸ್ತೇನೆ ನಿಮಗೆ. ಐದರೊಳಗೆ ಒಂದಾದರೂ ಕೇಳಿಸಿದ್ರು ಕೂಡ ಸಾರ್ಥಕ ಆಗ್ತದೆ ಹೇಳಿದ್ದು ಅಂತ ಹೇಳ್ತೀವಿ ಅಷ್ಟೇ, ಹೊಸದೇನೂ ಹೇಳೋದಿಲ್ಲ. ಯಸ್ಯ ಆದಿಹಿ ನ ವಿದ್ಯತೆ ತಸ್ಯ ಆದಿಹಿ ನ ವಿದ್ಯತೆ, ಅದಕ್ಕೆ ಪ್ರಾರಂಭ ಇರೋದಿಲ್ಲ. ಪ್ರಾರಂಭ ಇಲ್ಲವೇ ಇಲ್ಲವಾದದಕ್ಕೆ ಪ್ರಾರಂಭ ಅನ್ನೋದಿಲ್ಲ, ಹುಟ್ಟು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಹುಟ್ಟು ಎಂಬುದು ಇಲ್ಲ. ಏನಾಯ್ತು ಸಿದ್ಧಾಂತ? ಜನ್ಮ ಎನ್ನುವುದೇ ಇಲ್ಲ, ಹುಟ್ಟು ಎನ್ನುವುದೇ ಇಲ್ಲ, ಸೃಷ್ಟಿ ಎನ್ನುವುದೇ ಇಲ್ಲ. ನಾವು ಇದನ್ನೇ ಹೇಳ್ತಾ ಇದ್ದೀವಿ ಪ್ರಾರಂಭದಿಂದ, ಕೇಳಿಸ್ಕೊತಾ ಇಲ್ಲ. ಎಕ್ಕಡೋ ಅನ್ನೋರು ಹೇತು ನ ಜಾಯತೆ ಅನಾದೇಹೆ ಫಲಂ ಚಾಪಿ ಸ್ವಭಾವತಃ. ಭಾಷ್ಯ ಅನಾದೇಹಿ ಆದಿರಹಿತಾತ್ ಫಲಾತ್ ಹೇತು ನ ಜಾಯತೆ. ಫಲದಿಂದ ಹೇತು ಉಂಟಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಏಕೆಂದರೆ ನೀನು ಹೇಳುವ ಫಲ ಎಂಥ ಫಲ ಇದು? ಆದಿರಹಿತಾತ್ ಫಲಾತ್, ಯಾವ ಫಲಕ್ಕೆ ಆದಿ ಅನ್ನುವುದೇ ಇಲ್ಲವೋ, ಅಂದರೆ ಹುಟ್ಟು ಎನ್ನುವುದೇ ಇಲ್ಲವೋ, ಆ ಹುಟ್ಟುರಹಿತವಾದ ಫಲದಿಂದ ಕಾರಣವು ಹುಟ್ಟಿಕೊಂತು ಅಂತ ಹೇಳುತ್ತೀಯಲ್ಲಪ್ಪ. ಹೇತು ನ ಜಾಯತೆ, ಹುಟ್ಟುರಹಿತವಾದದ್ದರಿಂದ ಏನೂ ಉಂಟಾಗುವುದಿಲ್ಲ, ಯಾವ ಕಾರಣವೂ ಇಲ್ಲ. ನ ಹಿ ಅನುತ್ಪನ್ನಾತ್ ಅನಾದೇಹಿ ಫಲಾತ್ ಹೇತು ಜನ್ಮ ಇಷ್ಯತಿ ತ್ವಯಾ ಫಲಂ ಚಾಪಿ ಆದಿರಹಿತಾತ್ ಅನಾದೇಹಿ ಹೇತು ಅಜಾತ್ ಸ್ವಭಾವತ ಇವ ನಿರ್ನಿಮಿತ್ತಂ ನಿರ್ನಿಮಿತ್ತಂ ಜಾಯತೆ ಇತಿ ನ ಅಭ್ಯುಪಗಮ್ಯತಿ. ಯಾಕೆ ಅಂತ ಕೇಳಿದ್ದಾದರೆ, ಹುಟ್ಟದೇ ಇದ್ದದ್ದು ನಂಬರ್ ಒನ್, ಅನಾದಿ ಆದಿರಹಿತವಾದದ್ದು ಫಲ ಇದು ನಂಬರ್ ಟು. ಇವು ಸ್ವತಃ ಕಾರಣವಾಗೋದಿಲ್ಲ, ಹುಟ್ಟೇ ಇಲ್ಲ ಅನ್ನೋ ಕಾರಣ ಹೆಂಗಾಗ್ತದೆ? ಮತ್ತು ಕಾರಣವನ್ನು ಹುಟ್ಟಿಸೋದಿಲ್ಲ, ಹುಟ್ಟೇ ಇಲ್ಲ, ಅದು ಕಾರಣಗಳನ್ನು ಹುಟ್ಟಿಸುವುದಿಲ್ಲ. ಕಾರಣವನ್ನು ಹುಟ್ಟಿಸ್ತದೆ ಅಂತಂದರೆ ಹುಟ್ಟಿಸುವ ಕಾರಣಕ್ಕೆ ಅದು ಕಾರಣ ಆಗ್ತದೆ, ಅದು ಕಾರಣನೂ ಆಗುವುದಿಲ್ಲ, ಕಾರಣವನ್ನು ಹುಟ್ಟಿಸೋದೂ ಇಲ್ಲ. ಯಾಕೆಂದರೆ ತಾನೇ ಹುಟ್ಟಿಲ್ಲ. ಹೌದೋ? ಅನುತ್ಪನ್ನಾದ ಆದೇಹೆ ಫಲಾತ್ ಹೇತೋ ಜನ್ಮ ಇಷ್ಯತೆ ತ್ವಯಾ ಫಲಂ ಚಾಪಿ ಆದಿರಹಿತಾತ್. ಫಲ ಎನ್ನುವುದು ಕೂಡ ಅಲ್ಲಿ ನಿನ್ನ ಹೇಳಿಕೆಯಲ್ಲಿ ಫಲ ಅನ್ನುವಂಥದ್ದೇ ಇಲ್ಲ ಅಂದಮೇಲೆ ಅನಾದೇಹಿ ಹೇತು ಅಜಾತ್ ಸ್ವಭಾವತ ಇವ ನಿರ್ನಿಮಿತ್ತಂ ಜಾಯತೆ ಇತಿ ನ ಅಭ್ಯುಪಗಮ್ಯತೆ. ಕಾರಣವಿಲ್ಲದೆ ಯಾವುದು ಹುಟ್ಟುವುದಿಲ್ಲ ಅನ್ನುವುದನ್ನು ನೀನೇ ಸಿದ್ಧ ಮಾಡ್ತಾ ಇದ್ದೀಯ. ಹುಟ್ಟಿಗೆ ಏನು ಬೇಕು? ಕಾರಣ ಬೇಕು. ಕಾರಣವಿಲ್ಲದೆ ಹುಟ್ಟುತ್ತದೆ ಅಂತ ಅದು ತಪ್ಪಾಗ್ತದೆ. ಅದನ್ನು ಯಾವುದಾದ್ರೂ ಹುಟ್ಟಿಗೆ ಏನು ಬೇಕಾಗ್ತದೆ? ಕಾರಣ ಬೇಕಾಗ್ತದೆ. ನೀ ಕಾರಣವನ್ನು ಹೇಳಲಿಕ್ಕೆ ಸಿದ್ಧನಿಲ್ಲ. ಒಂದು ತಾನಾದರೂ ಕಾರಣವಾಗಬೇಕು, ತನ್ನಿಂದ ಕಾರಣವನ್ನು ಹುಟ್ಟಿಸಿದ್ರೂ ಹುಟ್ಟಿಸ್ಬೇಕು. ಕಾರಣವನ್ನು ಹುಟ್ಟಿಸ್ತು ಅಂತಂದರೆ ಹುಟ್ಟಿಸಿದ ಕಾರಣಕ್ಕೆ ತಾನು ಕಾರಣ ಅಂತಾಗ್ತದೆ. ತಾನು ಫಲವು ಅಂತಾಗಿದ್ದರೆ ತನ್ನ ಫಲಕ್ಕೆ ಕಾರಣ ಏನು ಅಂತ ಹೇಳಬೇಕಾಗ್ತದೆ. ಅಂದರೆ ಹೇತುವೂ ಸಿದ್ಧ ಮಾಡಲಿಕ್ಕಾಗಲಿಲ್ಲ ಮತ್ತು ಫಲವು, ಈ ಫಲವು ಕಾರಣವನ್ನು ಹುಟ್ಟಾಗ್ತದೆ, ಹೇತುವನ್ನು ಹುಟ್ಟಾಗ್ತದೆ, ಅದನ್ನು ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಫಲಕ್ಕೆ ಹೇತುವನ್ನು ಸಿದ್ಧ ಆಗಲಿಲ್ಲ, ಫಲದಿಂದ ಹೇತುವು ಕೂಡ ಸಿದ್ಧ ಅಂದ್ರೆ ಏನು ಭಾಷ್ಯ 253 254 255 ವೇಸ್ಟ್ ಎಂಥದೂ ಇಲ್ಲ ನೀವು ವಾಪಸ್ ಹೋದಿ ತೆಗೆದಿಲ್ಲ ನೋಟ್ಸ್ ತೆಗೆದು ನೋಡ್ರಿ ಏನು ಇಲ್ಲೇ ಇಲ್ಲ ಅದ್ರೊಳಗೆ ಬರೀ ಎರಡು ಶಬ್ದ ಹೇತು ಫಲ ಹೇತು ಫಲ ಆದಿ ಅನಾದಿ ಆದಿ ಅನಾದಿ ಸತ್ ಅಸತ್ ಸಿದ್ಧ ಏನು ಮಾಡಿದೀನಿ ನೀನು ಆಮೇಲೆ ಸ್ವಾಮೀಜಿ ಬಂದು ಹೇಳು ಸ್ವಾಮೀಜಿ ಎಲ್ಲ ಸ್ವಚ್ಛ ಆಗ್ಬಿಡ್ತು ನೋಡ್ರಿ ಏನಪ್ಪ ಏನು ಸ್ವಚ್ಛ ಆಯ್ತು ನೀವು ಹೇಳಿದ್ದು ಒಂದು ತಿಳಿದಿಲ್ಲ ಏನಪ್ಪ ನಂಬರ್ 1 ಜನ್ಮರಹಿತವಾದ ಹೇತುವಿನಿಂದ ಏನೂ ಹುಟ್ಟಲು ಸಾಧ್ಯವಿಲ್ಲ ಅಂದರೆ ಹುಟ್ಟದೇ ಇರುವ ಹೇತುವಿನಿಂದ ಯಾವ ಫಲವೂ ಹುಟ್ಟುವ ಸಾಧ್ಯತೆ ಇಲ್ಲ ಇದು ನಂಬರ್ 1 ನೋಟ್ಸ್ ಬರ್ಕೊಡಿ ನಂಬರ್ 2 ತನ್ನಷ್ಟಕ್ಕೆ ತಾನೇ ಕೂಡ ಯಾವುದಾದ್ರೂ ಹುಟ್ಟನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ತಾತ್ಪರ್ಯ ಏನು ಹೇತು ಫಲಗಳು ಇಲ್ಲವೇ ಇಲ್ಲವೆಂದು ಸಿದ್ಧವಾಯಿತು ಇದನ್ನು ಕೂಡ ಯಾವ ಬಲಾತ್ಕಾರ ಇಲ್ಲ ಸಹಜವಾಗಿ ನೀನಾಗೆ ನಿನ್ನ ಹೇಳಿಕೆಗಳು ನಿನ್ನ ವಾದಗಳ ಮೂಲಕವಾಗಿ ನೀನು ಇವುಗಳನ್ನು ಒಪ್ಪಿಕೊಂಡಂತಾಯಿತು ಏನು ಒಪ್ಪಿಕೊಂಡಂತಾಯಿತು ಹೇತು ಅನ್ನೋದು ಇಲ್ಲ ಫಲ ಅನ್ನೋದು ಇಲ್ಲ ಅರ್ಥಾತ್ ಜಾತಿ ಎನ್ನುವುದು ಇಲ್ಲ ಜನ್ಮ ಎನ್ನುವುದು ಇಲ್ಲ ಆದಿಹಿ ಕಾರಣಂ ನ ವಿದ್ಯತೆ ಯಸ್ಯ ಲೋಕೆ ತಸ್ಯ ಹಿ ಆದಿಹಿ ಪೂರ್ವ ಉಕ್ತ ಜಾತಿ ನ ವಿದ್ಯತೆ ಯಸ್ಮಾತ್ ಆದಿಹಿ ಕಾರಣಂ ನ ವಿದ್ಯತೆ ಯಸ್ಯ ಲೋಕೆ ತಸ್ಯ ಹಿ ಆದಿಹಿ ಪೂರ್ವ ಉಕ್ತ ಜಾತಿ ನ ವಿದ್ಯತೆ ಏಕೆಂದರೆ ಲೋಕದಲ್ಲಿ ಯಾವುದಕ್ಕೆ ಆದಿ ಅನ್ನುವುದು ಇಲ್ಲವೋ ಅದಕ್ಕೆ ಕಾರಣವೂ ಇರೋದಿಲ್ಲ ಪ್ರಾರಂಭ ಅನ್ನುವುದೇ ಇಲ್ಲ ಏನಕ್ಕೆ ಕಾರಣ ಇಲ್ಲ ಅಂತ ಅರ್ತೀಯ ಇಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಈ ಗ್ರೌಂಡಲ್ಲಿ ನಡೆದಿತ್ತು ಅಂತ ಹೇಳಬೇಕಾದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ನಡೆದಿರಬೇಕು ಯಾವ ಸ್ಪೋರ್ಟ್ಸ್ ನಡೆದೇ ಇಲ್ಲ ಅಲ್ಲಿ ಹೋಗಿ ಈ ಗ್ರೌಂಡ್ ಏನಕ್ಕೆ ಕಾರಣ ಅಂತ ಹೇಳ್ತೀರಿ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ ನಡೆದಿದೆ ಆದ್ದರಿಂದ ಹೇಳ್ತೀಯ ನೀನು ಯಾವುದು ಪ್ರಾರಂಭವೇ ಆಗಿಲ್ಲ ಆದಿ ಕಾರಣ ನ ವಿದ್ಯತೆ ಯಸ್ಯ ಲೋಕೆ ತಸ್ಯ ಹಿ ಆದಿ ಹಿ ಪೂರ್ವೋಕ್ತ ಜಾತಿ ಹಿ ನ ವಿದ್ಯತೆ ಅದಕ್ಕೆ ಹುಟ್ಟು ಎನ್ನುವುದೇ ಇಲ್ಲ ಕಾರಣವತ ಇವ ಹಿ ಆದಿ ಹಿ ಅಭ್ಯುಪಗಮ್ಯತೆ ನ ಅಕಾರಣವತಃ ಕಾರಣ ಇದ್ದರೆ ಹುಟ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಕಾರಣವಿಲ್ಲದೇ ಯಾರೂ ಹುಟ್ಟನ್ನು ಹೇಳಲಿಕ್ಕಾಗೋದಿಲ್ಲ ಹೌದಾ ಕಾರಣವತ ಏವ ಹಿ ಆದಿ ಹಿ ಕಾರಣ ಇದ್ದರೆ ಆದಿ ಅಂತ ಹೇಳ್ತಾರೆ ಕಾರಣ ಇಲ್ಲ ವಿನಾಕಾರಣ ಇದು ಪ್ರಾರಂಭ ಆಯಿತು ಅಂತ ಹೇಳೋದು ತಪ್ಪಾಗ್ತದೆ ನ ಅಕಾರಣವತಃ ಕಾರಣರಹಿತವಾಗಿ ಯಾವುದನ್ನು ಹುಟ್ಟಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ಸ್ವಲ್ಪ ಎಲ್ಲರಿಗೂ ಸಮಾಧಾನ ಆಗ್ತದೆ ಸಾಂಖ್ಯರಿಗೆ ವೈಶೇಷಿಕರಿಗೆಲ್ಲರಿಗೂ ಆದರೆ ಈ ಬೌದ್ಧರಿಗೆ ಸಮಾಧಾನ ಮಾಡೋದು ಭಾರಿ ಕಷ್ಟ. ಇವತ್ತು ಕೂಡ ಅಷ್ಟೇ, ಅವತ್ತಲ್ಲ ಇವತ್ತು. ಉಕ್ತಸ್ಯ ಏವ ಅರ್ಥಸ್ಯ ದೃಢೀಕರಣ ಚಿಕೀರ್ಷಯ ಪುನಃ ಆಕ್ಷಿಪತಿ. ಈವರೆಗೂ ಹೇಳಿದ ವಿಷಯವನ್ನೇ ದೃಢಪಡಿಸಲಿಕ್ಕಾಗಿ ಮತ್ತೆ ಅದೇ ವಿಷಯವನ್ನು ಆಕ್ಷೇಪಪೂರ್ವಕವಾಗಿ ಅಂತಂದ್ರೆ ಏನು, ನಮಗೆ ಹೇಳಿದ ವಿಷಯ ದೃಢ ಮಾಡಬೇಕು ಅಂದರೆ ಮೊದಲು ಒಂದು ಆಕ್ಷೇಪಣೆ ಹುಟ್ಟಾಕಬೇಕಾಗ್ತದೆ. ಈಗ ಹೇಳಿದ ವಿಷಯವನ್ನೇ ಮತ್ತೆ ಹೇಳಬೇಕು ಅಂತಂದರೆ, ಹಾಂ ಇಂಥ ಒಂದು ಸಂದೇಹ, ಇಂಥ ಒಂದು ಸಂಶಯ, ಇಂಥ ಒಂದು ಪ್ರಶ್ನೆ, ಅದನ್ನು ಹುಟ್ಟು ಹಾಕಿ ಆಕ್ಷೇಪವನ್ನು ಎದುರಿಗೆ ತಂದು ಆ ನಂತರ ಏನು ಮಾಡಬೇಕಾಗ್ತದೆ ಅದಕ್ಕೆ ಪರಿಹಾರ ಅಂತೇಳಿ ಅಲ್ಲಿ ದೃಢೀಕರಣ ಮಾಡ್ತಾರೆ. ಇಲ್ಲದಾದರೆ ಅದೇ ಶ್ಲೋಕ ಮತ್ತೆ ರಿಪೀಟ್ ಮಾಡಬೇಕಾಗ್ತದೆ, ಏನಾದರೂ ಒಂದು ಆಬ್ಜೆಕ್ಷನ್ ಹಾಕಬೇಕಾಗ್ತದೆ, ಹಾಕಿಬಿಟ್ಟು ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಟ್ಟು ದೃಢೀಕರಣ ಮಾಡಿದ್ದಾದರೆ ಅದು ಸರಿ ಹೋಗ್ತದೆ ಅಂಥೇಳಿ ಈ ಮುಂದಿನ ಶ್ಲೋಕ. ಪ್ರಜ್ಞತ್ತೇ ಸ ನಿಮಿತ್ತತ್ವಂ ಅನ್ಯಥಾ ದ್ವಯನಾಶತಃ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಪರತಂತ್ರಾಸ್ತಿತಾಮತಃ. ಪ್ರಜ್ಞಪ್ತೇ ಸ ನಿಮಿತ್ತತ್ವಂ ಅನ್ಯಥಾ ದ್ವಯನಾಶನಃ ನಾಶತಃ ಅನ್ಯಥಾ ದ್ವಯನಾಶತಃ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಪರತಂತ್ರಾಸ್ತಿತಾಮತಃ. ಜ್ಞಪ್ತಿ ಪ್ರಜ್ಞಪ್ತಿ ಅನ್ನೋದು ಎರಡು ಶಬ್ದ. ಜ್ಞಪ್ತಿ ಅರಿವು, ಪ್ರಜ್ಞಪ್ತಿ ವೃತ್ತಿಸಹಿತವಾದ ಅರಿವು. ಏನರ್ಥ ಅನ್ವಯ? ಪ್ರಜ್ಞಪ್ತೇ ಸನಿಮಿತ್ತತ್ವಂ ಅನ್ಯಥಾ ಪ್ರಜ್ಞಪ್ತೇ ಸನಿಮಿತ್ತತ್ವಂ ಹೀ ಎಲ್ಲಿದೆ? ಸಂಕ್ಲೇಶಸ್ಯ ಉಪಲಬ್ಧೇಶ್ಚ ಪರತಂತ್ರ ಸ್ಥಿತಾಂತ. ಅನ್ಯಥ ಇದೆ, ಅನ್ಯಥಾ ದ್ವಯನಾಶತಃ ಪ್ರಜ್ಞಪ್ತೇ ಸ ನಿಮಿತ್ತತ್ವಂ ಅನ್ಯಥಾ ದ್ವಯನಾಶತಃ. ಎರಡನೇ ಲೈನು ಸಂಕ್ಲೇಶಸ್ಯ ಉಪಲಬ್ಧೇಶ್ಚ ಪರತಂತ್ರ ಆಸ್ತಿತಾಮತ. ಅರಿವು ವೃತ್ತಿಸಹಿತವಾದ ಅರಿವು, ಪ್ರಜ್ಞಾ ಪ್ರಜ್ಞಪ್ತಿ. ಏನು ಪ್ರಜ್ಞಪ್ತಿ? ಪ್ರಜ್ಞಾ, ಪ್ರಜ್ಞಾ ಅಂದ್ರೇನು? ಅರಿವು. ಪ್ರಜ್ಞಪ್ತಿ ಅಂದ್ರೆ ವೃತ್ತಿಸಹಿತವಾದ ಅರಿವು, ಶಬ್ದಾದಿ ವೃತ್ತಿಗಳು. ಅಂತಃಕರಣದ ವೃತ್ತಿಗಳು, ಭಾವನೆಗಳು, ಅನಿಸಿಕೆಗಳು, ಅನುಭವಿಸಿದ ಅನುಭವ ಕ್ಷಣಗಳು, ಘಟನೆಗಳು, ವೃತ್ತಿಗಳು, ಜ್ಞಪ್ತಿ, ವೃತ್ತಿಸಹಿತವಾದ ಜ್ಞಪ್ತಿ ಪ್ರಜ್ಞಪ್ತಿ. ಯಾವುದಾದ್ರೂ ಪ್ರಜ್ಞಪ್ತಿ, ಆನೆ ಪ್ರಜ್ಞಪ್ತಿ, ಆನೆ ಕಾರಣ ಸಹಿತವೋ ಕಾರಣರಹಿತವೋ. ತಸ್ಯಾಹ ಸ ನಿಮಿತ್ತತ್ವಂ, ನಿಮಿತ್ತ ಇಟ್ಕೊಂಡೇ ನೀವು ಹೇಳ್ತೀರ ಆನೆ, ಆಪಲ್, ಘಟ, ಸನಿಮಿತ್ತತ್ವ, ನಿಮಿತ್ತಂ ಕಾರಣಂ ಇತ್ಯರ್ಥ. ನಿಮಿತ್ತಂ ಕಾರಣಂ ಅಂತ ಹೇಳ್ತಾರೆ. ಸೊ ಭಾಷ್ಯ ನೋಡ್ಕೊಳ್ಳಿ. ಪ್ರಜ್ಞಾನ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ ತಸ್ಯಾಹ ಸ ನಿಮಿತ್ತತ್ವಂ ನಿಮಿತ್ತಂ ಕಾರಣಂ ವಿಷಯ ಇತ್ಯೇತತ್. ಪ್ರಜ್ಞಪ್ತಿಗೆ ಏನು ಕಾರಣ? ವಿಷಯಗಳು, ಶಬ್ದಾದಿ ವಿಷಯಗಳು ಪ್ರಜ್ಞಪ್ತಿಗೆ ಅವಕಾಶ ಮಾಡಿಕೊಟ್ಟಾವೆ ವಿನಃ ಅದು ಪ್ರಜ್ಞಪ್ತಿ ಆಗೇ ಇಲ್ಲ, ಜ್ಞಪ್ತಿ ಆಗೇ ಇದೆ. ಅರಿವು ಅರಿವು ಮಾತ್ರವಾಗಿದೆ. ಆ ಅರಿವಿಗೆ ಇಂಥದ್ದರ ಅರಿವು ಅನ್ನೋದಕ್ಕೆ ಏನು ಕಾರಣ? ಅದು ಚಪ್ಪಂಡಿ. ಶಬ್ದಾದಿಗಳು ಅಂತೇನಿವೆಯೋ, ಶಬ್ದಸ್ಪರ್ಶಾದಿಗಳು ಅಂತೇನಿವೆಯೋ, ಯಾವ ಅಂತಃಕರಣದಲ್ಲಿ ವೃತ್ತಿಗಳ ರೂಪದಲ್ಲಿ ಲಭ್ಯ ಇವೆಯೋ, ಇವು ಸಹಿತವಾದ ಅರಿವು ಅಂದಾಗ ಅವು ಕಾರಣವಾಗ್ತವೆ. ಅರಿವು ಮಾತ್ರ. ಸನಿಮಿತ್ತತ್ವ ಸವಿಷಯತ್ವ ಸ್ವಾತ್ಮ ವ್ಯತಿರಿಕ್ತ ವಿಷಯತ ಇತ್ಯೇತದ ಪ್ರತಿಜಾನೀಮಹೇ. ಅದು ಮುಂದಿನ ಬರ್ತಾರೆ ನೋಡ್ರಿ. ವಿಷಯ ಇತ್ಯೇತತ ಆಯ್ತ, ವಿಷಯ ಇತ್ಯೇತತ ಸನಿಮಿತ್ತತ್ವ ಸವಿಷಯತ್ವ ಸ್ವಾತ್ಮ ವ್ಯತಿರಿಕ್ತ ವಿಷಯತ ವಿಷಯತ ಇತ್ಯೇತತ ಪ್ರತಿಜಾನೀಮಹೇ. ನಾವು ಮೊದಲಿನಿಂದನೂ ಈ ಮಾತನ್ನು ಹೇಳ್ತಾ ಇದ್ದೀವಿ ಪ್ರತಿಜ್ಞಾಪೂರ್ವಕವಾಗಿ. ಏನು ಅಂತಂದು ಹೇಳ್ತಾರೆ, ಸ ನಿಮಿತ್ತತ್ವ ಇಸ್ ಈಕ್ವಲ್ ಟು ಸ ವಿಷಯತ್ವ. ಏನು ನಿಮಿತ್ತ? ವಿಷಯ ನಿಮಿತ್ತ. ಸ ನಿಮಿತ್ತತ್ವ ಸ ವಿಷಯತ್ವ ಅದು ಏನು? ಆತ್ಮನೋ ಆತ್ಮ ವ್ಯತಿರಿಕ್ತವೋ. ಸ್ವಾತ್ಮ ವ್ಯತಿರಿಕ್ತ ವಿಷಯತ ಇತ್ತೇತತ ಪ್ರತಿಜಾನೀಮಹೇ. ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೇವೆ, ಆತ್ಮ ಇವೆಲ್ಲವುಗಳಿಂದಲೂ ವ್ಯತಿರಿಕ್ತವಾಗಿದೆ. ಈಗ ಇದಕ್ಕೆ ಜೋಡಿಸಿಕೊಳ್ಳ್ರಿ, ಏನು ಹುಟ್ಟು ಸ ನಿಮಿತ್ತ, ವೃತ್ತಿ ಸ ನಿಮಿತ್ತ, ಇವುಗಳಿಂದ ವ್ಯತಿರಿಕ್ತವಾದ ಆತ್ಮ. ಆದ್ದರಿಂದ ಇದು ಅವುಗಳ ಸಂಬಂಧವು ಆತ್ಮನೇ ಇಲ್ಲ, ಆದ್ದರಿಂದ ಆತ್ಮನು ಅಜಾತಿ. ಕೇಳಿಸ್ಕೊಳ್ತಾನೆ ಇಲ್ಲ ನೀನು. ನಿನಗೆ ಯಾವ್ದು ಬೇಕೋ ಅಷ್ಟೇ ಕೇಳಿಸಿದ್ರೆ ಬಾಯಲ್ಲಿ ಕಿವಿ ಮುಚ್ಕೊಂಡ್ಬಿಡ್ತೀಯ. ಸನಿಮಿತ್ತತ್ವ ಸ ವಿಷಯತ್ವ ಸ್ವಾತ್ಮ ವ್ಯತಿರಿಕ್ತ ವಿಷಯತ ಇತ್ತೇತದ ಪ್ರತಿಜಾನೀಮಹೇ. ನಾವು ಚೆನ್ನಾಗಿ ಸ್ಪಷ್ಟವಾಗಿ ಇದನ್ನು ಹೇಳಿದ್ದೀವಿ, ಪ್ರತಿಜ್ಞಾ ಮಾಡಿ ಹೇಳಿದ್ದೀವಿ. ಇದಕ್ಕೆ ಹೆಚ್ಚಿಗೆ ಇನ್ನೇನು ಹೇಳಬೇಕು ನನಗೆ? ಆತ್ಮನು ಯಾವತ್ತೂ ಕೂಡ ನಿಷ್ಕಳಂಕ ಜನ್ಮರಹಿತನು ಅಜಃ ಸ ನಿತ್ಯ ಶಾಶ್ವತ ನಾವು ಹೇಳ್ತಾನೆ ಇದ್ದೀವಿ. ನೀನು ಸುಮ್ಮನೆ ಆಗು ಇವು ಎಲ್ಲ ಅಡ್ಡ ತಗೊಂಡು ಬಂದು ನ ಹಿ ನಿರ್ವಿಷಯ ಪ್ರಜ್ಞಪ್ತಿ ನ ಹಿ ನಿರ್ವಿಷಯ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ ಸ್ಯಾತ್ ತಸ್ಯಾಹ ಸ ನಿಮಿತ್ತತ್ವಾತ್ ಅನ್ಯಥಾ ನಿರ್ವಿಷಯ ಪ್ರಜ್ಞಪ್ತಿ ಸಾರಿ ಅನ್ಯಥಾ ನಿರ್ವಿಷಯತ್ವೇ ಶಬ್ದ ಸ್ಪರ್ಶ ನೀಲ ಪೀತ ಲೋಹಿತಾದಿ ಪ್ರತ್ಯಯ ವೈಚಿತ್ರಸ್ಯ ದ್ವಯಸ್ಯ ನಾಶತಃ. ದ್ವಯನಾಶ ಅನ್ನುವಂಥದ್ದೊಂದು ಬಂದಿದೆ ಮಂತ್ರದೊಳಗೆ, ಅದರ ವಿವರಣೆ ಕೊಟ್ಟಿದ್ದಾರೆ. ನಾಳೆ ದಿವಸ ನೋಡೋಣ.